ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನಿಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಅನ್ನಪೂರ್ಣೇ ಕೃಪಾಪೂರ್ಣೇ ಆರ್ತತ್ರಾಣ ಪರಾಯಿಣೇ. ಅನಂತ ಕರುಣಾಭರಣೇ ಸರ್ವ ಸಂಕಟ ನಿವಾರಿಣೇ. ಬೆನ್ನ ಬಿಡದೆ ಸಲಹೌ ತಾಯೇ ಭುವನೇಶ್ವರಿ. ಭಕ್ತ ಪೋಷಣೆ ರೈತ ಬಾಂಧವರೇ, ಈಗ ಕೇಳೋಣ ವಿಶ್ವ ಆಹಾರ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ. ಕಮಲಕ್ಕ, ಸುಬ್ಬಣ್ಣ, ನಮ್ಮ ರೈತ ಬಾಂಧವರಿಗೆಲ್ಲ ನಾವು ವಿಶ್ವ ಆಹಾರ ದಿನದ ಶುಭಾಶಯಗಳನ್ನ ಒಂದು ದಿನ ತಡವಾಗಿ ಹೇಳ್ತಿದ್ದೀವಿ. ಕಾರಣ ಅವ್ರಿಗೂ ಗೊತ್ತಾಗಿದೆ ಅಲ್ವಾ? ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳೋಣ. ಜೊತೆಗೆ ನಾನು ಹಿಂಗೆ ಅಂತ ಹೇಳಿದಾಗ ರಾಜಣ್ಣುವೆ ಏಮಣ್ಣುವೆ ಬಂದಿದ್ದಾರೆ, ನಾವೇನು ಹೇಳಬೇಕು ಅಂತ ಅವ್ರು ಯೋಚನೆ ಮಾಡ್ತಾವ್ರೆ. ಗೊತ್ತಾಯ್ತು ಕಣ್ಬಿಡಪ್ಪ, ಈಗ ಆಹಾರ ದಿನ ಪ್ರತಿ ವರ್ಷ ಆಚರಣೆ ಮಾಡ್ತಿದ್ವಲ್ಲ, ಹಂಗಾಗಿ ಈ ವರ್ಷ ಒಂದಿನ ತಡವಾಗಿ ನಮ್ಗೆ ಅನುಕೂಲ ಆಗ್ಲಿಲ್ಲ, ಹಂಗಾಗಿ ತಡವಾಗಿ ಹಮ್ಮಿಕೊಂಡಿದ್ವಿ. ಒಟ್ಟಿನಲ್ಲಿ ನನ್ನ ಕಡೆಯಿಂದಲೂ ನಮ್ಮ ಎಲ್ಲ ರೈತ ಬಾಂಧವರಿಗೆ ವಿಶ್ವ ಆಹಾರ ದಿನದ ಶುಭಾಶಯ ತಿಳಿಸ್ಬಿಡ್ತೀನಿ. ಸುಬ್ಬಣ್ಣ, ಈಗ ತಿಳಿಸುವಂತೆ ಯಾಕೆ ಆಚರಣೆ ಮಾಡ್ತಾ ಇದೀವಿ ಅಂತ ವಸ್ತು ಹೇಳಪ್ಪ. ಏ ಸುಬ್ಬಣ್ಣ, ಅದು ನನಗೆ ಗೊತ್ತಿರೋಷ್ಟು ಹೇಳ್ತೇನೆ. ಅದು ಏನಂದ್ರೆ ಈ ವಿಶ್ವ ಸಂಸ್ಥೆ ಅಂತ ಒಂದು ಇದೆಯಲ್ಲ, ನಮ್ಮ ಎಲ್ಲ ದೇಶಗಳನ್ನ ಒಳಗೊಂಡಂಗೆ. ಹೌದು, ಅಂತಾರಾಷ್ಟ್ರೀಯ ಸಂಬಂಧಗಳನ್ನೆಲ್ಲ. ಹೌದು ಹೌದು, ಆ ಸಂಸ್ಥೆಯ ಇನ್ನೊಂದು ಅಂಗ ಸಂಸ್ಥೆ ಆದಂತ ಆಹಾರ ಮತ್ತು ಕೃಷಿ ಸಂಸ್ಥೆ, ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಂತ ಒಂದಿದೆ. ಹೌದು, FAO ಅಂತ ಕರೀತಾರೆ. FAO ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯವರು ಏನ್ ಮಾಡಿದ್ದಾರೆ, ಇಡೀ ವಿಶ್ವದಲ್ಲಿ ಎಲ್ಲರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಆಹಾರ ಸಿಗ್ತಾ ಇದೆಯಾ ಇಲ್ವಾ ಅಂತ ಒಂದು ವ್ಯವಸ್ಥೆಯನ್ನು ನೋಡ್ಕೊಳ್ಳೋದ ಉದ್ದೇಶದಿಂದ, ಮತ್ತು ಅದಕ್ಕೆ ಸಿಗಬೇಕು ಅಂತ ಮಾಡುವ ಒಂದು ಉದ್ದೇಶದಿಂದ, ಅದರ ಪ್ರಾಮುಖ್ಯತೆಯನ್ನು ತಿಳಿಸೋದಕ್ಕೋಸ್ಕರ ಈ ಒಂದು October 16 ವಿಶ್ವ ಆಹಾರ ದಿನ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಅದನ್ನ ಈಗ ನಾವು ಪ್ರತಿ ವರ್ಷ October 16 ಪ್ರತಿ ವರ್ಷ ನಾವು ಆಚರಿಸ್ಕೊಂಡು ಬರ್ತಾ ಇದೀವಿ. ಅದು ಸುಬ್ಬಣ್ಣ, ಪ್ರತಿ ವರ್ಷ ಒಂದು ಘೋಷವಾಕ್ಯ ಇರುತ್ತೆ ಅಲ್ವಾ? ಈ ವರ್ಷನೂ ಒಂದು ಘೋಷವಾಕ್ಯ ಕೊಟ್ಟಿದ್ದಾರೆ. ಏನಪ್ಪ ಅದು? ಲೀವ್ ನೋ ಒನ್ ಬಿಹೈಂಡ್ ಅಂತ, ಯಾರನ್ನು ಹಿಂದಕ್ಕೆ ಬಿಡದ ಹಾಗೆ ಹೋಗಿ ಅಂತ, ಯಾರು ಹಿಂದುಳಿಯೋದು ಬೇಡ ಅಂತ. ಇದೇನಾಗತ್ತೆ ಅಂದ್ರೆ ರಾಜಣ್ಣ, ಒಂದು ವಿಶ್ವ ಆಹಾರ ದಿನ ಅಂದರೆ ಏನೇ ಒಂದು ವಿಶ್ವದ ಮಟ್ಟದಲ್ಲಿ ಆಹಾರ ಪೂರೈಕೆ ಮಟ್ಟದಲ್ಲಿ ಯೋಚನೆ ಮಾಡಿದಾಗ ನಾನಾ ಸಂಘ ಸಂಸ್ಥೆಗಳು, ವ್ಯಕ್ತಿಗಳು, ಉದ್ಯಮದವರು ಎಲ್ಲ ಗಮನಕ್ಕೆ ಬರ್ತಾರೆ. ಯಾರ್ಯಾರು ಅಂತ ನೀನು ಕೇಳ್ಬೋದು. ಒಂದು, ನಾವು ಒಬ್ಬ ರೈತ, ಅವರು ಕೃಷಿ ಉತ್ಪಾದನೆ ಮಾಡೋರು, ಆಯಿತಾ? ಅವನು ಬೆಳೆಯುವಂಥವನು, ಬೆಳಿಗ್ಗೆ ಬೇಕಾದಂತಹ ಮಾರ್ಗದರ್ಶನ ನೀಡುವಂಥವರು, ತಂತ್ರಜ್ಞಾನ ಕೊಡುವಂಥವರು ವಿಜ್ಞಾನಿಗಳು. ಆ ತಂತ್ರಜ್ಞಾನನ ಒಂದು ವಸ್ತು ರೂಪದಲ್ಲಿ, ತಂತ್ರಜ್ಞಾನದ ರೂಪದಲ್ಲಿ, ಯಂತ್ರದ ರೂಪದಲ್ಲಿ ಮಾಡೋರು ಕೈಗಾರಿಕೋದ್ಯಮಿಗಳು ಅಥವಾ ಕಂಪನಿಗಳು, ಆಯ್ತಾ, ಇವನ್ನೆಲ್ಲ ಪೂರೈಕೆ ಮಾಡೋದಕ್ಕೆ ವ್ಯಾಪಾರಿಗಳು ಅಥವಾ ಸಾಗಾಣಿಕೆ ಮಾಡಿ ಅವ್ರಿಗೆ ತಲುಪಿಸೋದಕ್ಕೆ. ಈಗ ಒಂದು ಉತ್ಪನ್ನ ಒಂದು ಕಡೆ ಅಭಿವೃದ್ಧಿ ಹೊಂದಿ ಇನ್ನು ಪ್ರಪಂಚದ ಇನ್ಯಾವುದೋ ಒಂದು ಭಾಗದಲ್ಲಿ ಅದರ ಬಳಕೆ ಆಗ್ತಿರುತ್ತೆ. ಈಗಿನ ಇರುವಂತಹ ತಂತ್ರಜ್ಞಾನದಿಂದ ಇದೆಲ್ಲ ಸಾಧ್ಯ ಆಗಿದೆ. ಅಂದ್ರೆ ನಿನಗೆ ಪೌಷ್ಟಿಕಾಂಶವನ್ನ ಕೊಡುವಂತ ಆಹಾರ ನೀನೇ ಬೆಳೆದಿರಬಹುದು, ಅಥವಾ ನಿನ್ನ ಕೃಷಿ ಭೂಮಿಯಲ್ಲೇ ಉತ್ಪಾದನೆ ಆಗಿರಬಹುದು, ಅಥವಾ ಹೊರಗಡೆನೂ ಆಗಿರಬಹುದು. ನಾನು ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮಲ್ಲಿ ಅಭಿವೃದ್ಧಿ ಹೊಂದಿರೋ ದೇಶಗಳು ಇವೆ, ಅಭಿವೃದ್ಧಿ ಹೊಂದಿರುವಂತಹ ದೇಶಗಳು ಇವೆ, ಅಭಿವೃದ್ಧಿಯಲ್ಲಿ ಬಹಳ ಹಿಂದುಳಿದಿರೋ ದೇಶಗಳು ಇವೆ. ಅಲ್ಲೂ ಜೀವಿಗಳಿವೆ, ಅಲ್ಲೂ ಆಹಾರದ ಅವಶ್ಯಕತೆ ಇದೆ. ಹಾಗಾಗಿ ಒಂದು ವಿನಿಮಯ ವ್ಯವಸ್ಥೆ ಇರಬೇಕಾಗುತ್ತೆ. ಇದನ್ನೇ ವಿಶ್ವ ಆಹಾರ ದಿನ ಅಂತ ಹೇಳೋದಲ್ಲಿ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ವಿಶ್ವ ಆಹಾರ ದಿನದಲ್ಲಿ ಘೋಷಣೆ ಅಂದರೆ, ಯಾರನ್ನು ಹಿಂದುಳಿಯೋದಕ್ಕೆ ಬಿಡಬೇಡಿ, ಯಾರೂ ಹಿಂದುಳಿಯೋದು ಬೇಡ, ಲೀವ್ ನೋ ಒನ್ ಬಿಹೈಂಡ್. ಅಂದರೆ ಯಾವ ವ್ಯಕ್ತಿ ಅಥವಾ ಯಾವ ಒಂದು ಜೀವಿ ಈ ಭೂಮಿಯಲ್ಲಿ ಇದೆಯೋ ಆತನಿಗೆ ಬೇಕಾದಂತಹ ಪೌಷ್ಟಿಕ ಆಹಾರ ಬೇಕಾದಷ್ಟು ಪ್ರಮಾಣದಲ್ಲಿ ಸಿಗುವ ಒಂದು ವ್ಯವಸ್ಥೆಯಲ್ಲಿ ಎಲ್ಲರೂ ತೊಡಗಿಸಿಕೊಳ್ಳಿ ಅನ್ನೋದು ಧ್ಯೇಯವಾಕ್ಯ. ಜೊತೆಗೆ ಸುಬ್ಬಣ್ಣ, ನೀ ಹೇಳೋದನ್ನ ಅವ್ರು ಯಾವ ಉದ್ದೇಶ ಇಟ್ಕೊಂಡು ಅವ್ರು ಮಾಡೋರು ಅಂದ್ರೆ, ಲೀವ್ ನೋ ಒನ್ ಬಿಹೈಂಡ್ ಅನ್ನೋದನ್ನ, ಈ ಇದು ಬತ್ತಲ್ಲಪ್ಪ ಕೊರೋನಾ, ಸಾಕಷ್ಟು ಜನ ಆತಂಕ ಅನುಭವಿಸಿದ್ರು. ಹೌದು, ಅವಾಗ್ಲೂ ಆಹಾರದ್ದು ಅಭದ್ರತೆ ಉಂಟಾಯ್ತು. ಅದ್ರ ಜೊತೆಗೆ ಈ ಹವಾಮಾನ ವೈಪರೀತ್ಯ, ಈ ಕಾಲ್ ಕಾಲಕ್ಕೆ ಆಗ್ಬೇಕಾದ ಮಳೆ ವರ್ಷ ಪೂರ್ತಿ ಸುರಿಯೋದು, ಇದರ ಬರದೇ ಇರೋದು, ಹಿಂಗಾಗದು, ಆಮೇಲೆ ಅದ ಎಂತದೋ ಹೇಳ್ತಾರಲ್ಲಪ್ಪ ಗ್ಲೋಬಲ್ ವಾರ್ಮಿಂಗು, ಉಷ್ಣಾಂಶ ಹೆಚ್ಚಾಗಿಂತ ಜಾಸ್ತಿ, ಅದ್ರ ಜೊತೆಗೆ ಈ ಬೆಲೆ ಹೆಚ್ಚಳ, ಇವು ಈ ಬೆಲೆ ಹೆಚ್ಚಳದಿಂದ ತತ್ತರಿಸೋಗಿ ಆಹಾರ ಅದು ಅಭದ್ರತೆ ತಗೊಳಕ್ ಆಗಕ್ಕಿಲ್ಲ, ಇವೆಲ್ಲಾನು ಇಟ್ಕೊಂಡು ಇವೆಲ್ಲದ್ರಿಂದನು ಹೊರಗ್ ಬರೋ ತರ ಮಾಡ್ಬೇಕು ಅನ್ನೋದು ಉದ್ದೇಶ. ಅದೇ ಅಂದ್ರೆ ಅವ್ರೇನ್ ಹೇಳ್ತಾರೆ ಅಂದ್ರೆ, ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸುಸ್ಥಿರವಾದ ವ್ಯವಸ್ಥೆ, ಸುಸ್ಥಿರವಾದ ವ್ಯವಸ್ಥೆಯನ್ನ ನಾವು ಇಡೀ ನಮ್ಮ ರಾಜ್ಯದಲ್ಲೆಲ್ಲ, ದೇಶದಲ್ಲೆಲ್ಲ, ಇಡೀ ವಿಶ್ವದಲ್ಲೇ ಆ ರೀತಿ ಒಂದು ಮಾಡ್ಕೊಳ್ಬೇಕು. ಪ್ರತಿಯೊಂದು ಜೀವಿಗೂ ಬೇಕಾದಷ್ಟು ಪ್ರಮಾಣದಲ್ಲಿ ನಿರಂತರವಾಗಿ ಪೌಷ್ಟಿಕ ಆಹಾರದ ಲಭ್ಯತೆ ಆಗಬೇಕು. ಈಗ ಸುಬ್ಬಣ್ಣ ಹೇಳಿದ್ರಿಂದ ನನಗೆ ಇದಾಯ್ತದೆ. ಈಗ ನಮ್ಮ ದೇಶದ್ದು ಬೇಕಾದಷ್ಟು ಮಳೆ ಆಯಿತು, ಆದಾಗ ನಮಗೇನು ಅಲ್ಲಿ ಅಕ್ಕಪಕ್ಕ ಊರವರು ಅಲ್ಲಿ ಇಲ್ಲಿ ಆಹಾರನ ತಲುಪಿಸ್ಬಿಟ್ರು. ಈ ನಮ್ಮ ಪಕ್ಕದ ರಾಷ್ಟ್ರದಲ್ಲಿ ಒಂದು ಇಡೀ ರಾಷ್ಟ್ರಕ್ಕೆ ರಾಷ್ಟ್ರವೇ ನೆರೆಗೆ ಹಾವಳಿಯಾಗಿ ನಮ್ಮ ದೇಶದಿಂದ ಅದು ಎಷ್ಟೋ ಟ್ರಕ್ಕು ಎಲ್ಲ ಭತ್ತ ಆಹಾರ ಎಲ್ಲ ಕಳಿಸ್ಬಿಟ್ರಲ್ಲ ಸುಬ್ಬಣ್ಣ. ಅಂದ್ರೆ ಇದ್ರ ಅರ್ಥ ಇಷ್ಟೇ, ನಾವು ಈ ಆಹಾರದ ವಿಚಾರ ಬಂದಾಗ ಪಕ್ಕದ ರಾಷ್ಟ್ರ ಅಂತ ನೋಡೋಂಗಿಲ್ಲ, ಪಕ್ಕದೂರು ಅನ್ನಂಗೆ ನೋಡೋಂಗಿಲ್ಲ. ನಮ್ಮ ಹತ್ರ ಹೆಚ್ಚಾಗಿದ್ದಾಗ ಅಂದ್ರೆ ನಮಗೆ ಕೊಡುವಂತ ಶಕ್ತಿ ಸಾಮರ್ಥ್ಯ ಇದ್ದಾಗ ನಾವು ಕೊಡಬೇಕು, ನಮಗೆ ಅವಶ್ಯಕತೆ ಇದ್ದಂತ ಸಂದರ್ಭದಲ್ಲಿ ನಾವು ಪಡಿಬೇಕು. ಅಂದ್ರೆ ಒಟ್ಟಿನಲ್ಲಿ ಆಹಾರದ ವಿಚಾರದಲ್ಲಿ ಯಾರನ್ನೂ ನಾವು ಕೈ ಬಿಡಬಾರದು. ಅಂದ್ರೆ ಯಮಣ್ಣ, ಅದು ಆಯಾ ಮಟ್ಟದಲ್ಲಿ ವಿನಿಮಯ ಆಗ್ತಿರ್ಬೇಕು ಆಗ್ತಿರ್ಬೇಕು. ಈಗ ನಾವು ನಮ್ಮ ಮನೆ ಒಳಗಡೆನೆ ಹಂಚ್ಕೊಳ್ಳೋದು, ಪಕ್ಕದ ಮನೆಯವ್ರ ಜೊತೆ ಪಕ್ಕದ ಮನೆಯವ್ರು ಹಂಚ್ಕೊಳ್ಳೋದು, ಊರು ಊರಿನ ಮಧ್ಯೆ ಹಂಚ್ಕೊಳ್ಳೋದು, ಹಂಗೆ ಅದು ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರಗಳು ಹಂಚ್ಕೊತವಲ್ಲ ಸುಬ್ಬಣ್ಣ. ರಾಷ್ಟ್ರ ಕಷ್ಟದಲ್ಲಿತ್ತು, ನಮ್ ದೇಶದವ್ರು ಅವ್ರಿಗೆ ಆಹಾರ ಕೊಟ್ರು. ಅದಲ್ದೆ ಈಗ ರಾಜಣ್ಣ ಹೇಳ್ದಂಗೆ ವಿನಿಮಯನ ಮಾಡ್ಕೋಬೇಕು, ನಮ್ಮಲ್ಲಿ ಏನ್ ಹೆಚ್ಚಾಗಿರುತ್ತೆ ಇನ್ನೊಬ್ರು ಕೊಡೋದು, ಅವ್ರಲ್ಲಿ ಹೆಚ್ಚಾಗಿರೋದನ್ನ ನಾವು ತಗೊಳ್ಳೋದು. ಈಗ ಅದಕ್ಕೆ ಎಲ್ರ ಪಾತ್ರನು ಇದೆ. ಈಗ ಕಮಲಕ್ಕಂಗ್ ಗೊತ್ತು ಈ ಆಹಾರ ಅಂದ್ರೆ ಏನಪ್ಪ, ಹೊಟ್ಟೆ ತುಂಬಬೇಕು, ಶರೀರಕ್ಕೆ ಶಕ್ತಿ ಕೊಡ್ಬೇಕು, ಅದ್ರಲ್ಲಿ ಏನಿರುತ್ತೆ, ಕೊಬ್ಬಿನ ಅಂಶ ಇರುತ್ತೆ, ಪ್ರೋಟೀನ್ಗಳಿರುತ್ತೆ, ವಿಟಮಿನ್ಗಳಿರ್ಬೇಕು, ಒಂದು ಜಿಡ್ಡಿನ ಅಂಶ ಅಂತ ಹೇಳದ್ನಲ್ಲ, ಹಿಂಗೆ ಹಣ್ಣಿನ ಫೈಬರ್ ಅಂಶಗಳಿರ್ಬೇಕು. ಅಂದರೆ ಇವುಗಳು ತುಂಬ ಬೆಲೆ ಇರೋದು ಅಂತ ಏನಿಲ್ಲ. ಅದಕ್ಕೆ ವಿಜ್ಞಾನಿಗಳೇನ್ ಮಾಡಿದ್ದಾರೆ, ಈಗ ಕಡಲೆಕಾಯಿಂದನೂ ಹಸಿ ನಮಗೆ ಬೇಕಾದಂಥ ಕಡಲೆ ಬೀಜಿಂದನೂ ಸಿಗ್ತದೆ, ಅದೇ ಥರದ ಒಂದು ಪೌಷ್ಟಿಕಾಂಶ ಬಾದಾಮಿ ಬೀಜದಲ್ಲೂ ಸಿಗ್ತದೆ. ಹಾಗಂತ ಎಲ್ಲರೂ ಬಾದಾಮಿನೇ ತಿನ್ಬೇಕು ಅಂದ್ರೆ ಆಗಕ್ಕಿಲ್ಲ. ಕೇಳಿ ಕಮಲಕ್ಕ, ಅವತ್ತು ಮನೆ ಕೊಟ್ಟಂತೆ ಕಮಲಕ್ಕ ಮನೆಗೆ ಏನ್ ಗಮ್ಮತ್ ವಾಸನೆ ಬರ್ತದೆ, ಏನಂತ ನೋಡಿದ್ರೆ ಅಂಟು ನುಂಡೆ ಅಂತ ಮಾಡ್ತಾ ಕೂತವಳೆ, ಬಾದಾಮಿ ಗೋಡಂಬಿ ಏನೇನು ಇದು ಪದಾರ್ಥಗಳವೆ ಎಲ್ಲಾನು ಹಾಕ್ಬಿಟ್ಟು ತುಪ್ಪದಲ್ಲಿ ಹುರಿದು ಬಿಟ್ಟು ಏಲಕ್ಕಿ ಗೀಲಕ್ಕಿ ಎಲ್ಲಾನು ಹಾಕ್ಬಿಟ್ಟು ಯಾರಿಗೆ ಈ ಪಾಟಿ ಗಮ್ಗಾರಿಯಾಗಿ ಮಾಡ್ತಾ ಇದೆ ಅಂತ ಕೇಳಿದ್ರೆ ಮಗಳಿಗೆ ಕಣ್ಣಣ್ಣ ಅಂತ. ಅಲ್ಲ, ನೀನ್ ವಿಶ್ವ ಆರ ದಿನಕ್ಕೆ ಮಾಡಿರ್ಬೇಕು ಅಂತ ಅನ್ಕೊಂಡೆ ನೀನು. ಅಲ್ಲ, ರಾಜಣ್ಣಂಗು ಕೊಟ್ಟೆ ಸುಬ್ಬಣ್ಣ ಕೊಟ್ಲು, ಆದ್ರೆ ಮಗಳು ಚೆನ್ನಾಗಿರ್ಲಿ, ಮದುವೆ ಆಗ ಹುಡುಗಿ ಚೆನ್ನಾಗಿರ್ಲಿ, ಪೌಷ್ಟಿಕಾಂಶ ಎಲ್ಲ ಇರ್ಬೇಕು ಅಂತ ಹೇಳ್ತಿದ್ಲು. ಈಗ ಅದನ್ನೇ ವಿಶ್ವಸಂಸ್ಥೆಯವರು ಅದನ್ನೇ ಹೇಳ್ತಿರೋದು. ಈ ಪೌಷ್ಟಿಕಾಂಶ ವಸ್ತುಗಳು ಏನಿದೆ ಈಗ ವಿಜ್ಞಾನಿಗಳೆಲ್ಲ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ, ಈಗ ನಮ್ಗೆ ಇಷ್ಟು ಪೌಷ್ಟಿಕಾಂಶ ಇರಬೇಕು. ಆ ಪೌಷ್ಟಿಕಾಂಶ ಆಹಾರದ ಮೂಲಗಳು ಬೇರೆ ಬೇರೆ ಆಗ್ಬೋದು. ಈಗ ಈಗ ಭತ್ತದಲ್ಲಿ ಎಷ್ಟು ಜಾತಿ ಇಲ್ವೇನಪ್ಪ ಅಂದ್ರೆ, ಈ ಅನ್ನನೇ ಇಲ್ಲ, ಅಲ್ಲೂ ಒಬ್ಬ ಅನ್ನ ತಿಂತಾನೆ, ಅದೊಂದು ತಳಿ ಆಗಿರುತ್ತೆ. ಈಗ ಭತ್ತ ಇಲ್ಲದೆ ಹೋದ್ರೆ ಅಕ್ಕಿ ಇಲ್ಲ ಅಂದ್ರೆ ಗೋಧಿ, ರಾಗಿ ಅಂದ್ರೆ ಈ ಧಾನ್ಯದ ಬೆಳೆಗಳು, ಹಾಗೇನೆ ತರಕಾರಿ ಬೆಳೆಗಳು, ಹಣ್ಣಿನ ಬೆಳೆಗಳು, ಎಣ್ಣೆಕಾಳು, ಕಾಳು ಕಡ್ಡಿ, ಬೇಕಾದಂತಹ ಪ್ರೋಟೀನ್ ನೀಡುವಂತಹ ಬೇಳೆಕಾಳುಗಳು. ಆಮೇಲೆ ಈಗ ನಾವು ಸಸ್ಯಾಹಾರಿಗಳು ಇದ್ದಾರೆ, ಮಾಂಸಾಹಾರಿಗಳು ಇದ್ದಾರೆ, ಅವರಿಗೆ ಬೇಕಾದಂತಹ ಉತ್ಪನ್ನಗಳು, ಯಾಕಂದ್ರೆ ಅಲ್ಲೂ ಸಹ ಪ್ರೋಟೀನ್ ಸಿಗುತ್ತೆ. ಮನೆ ಸಾಗರದ ಉತ್ಪನ್ನಗಳು, ಈಗ ಹಸಿರು ಕ್ರಾಂತಿ ಆಯಿತು, ಬಿಳಿ ಕ್ರಾಂತಿ ಆಯಿತು, ನೀಲಿ ಕ್ರಾಂತಿ ಆಯಿತು, ಈ ರೀತಿ ಕ್ರಾಂತಿಗಳು ಯಾಕೆ ಆಗ್ತಾ ಇವೆ ಅಂದ್ರೆ, ಎಲ್ಲವೂ ಒಂದು ಆಹಾರದ ಭದ್ರತೆಯನ್ನೇ ನೀಡೋದಕ್ಕೆ ಅಲ್ವಾ. ಈಗ ಈ ಮೊದ್ಲಂಗೆ ಆಹಾರಕ್ಕೆ ನಮ್ಮ ದೇಶದಲ್ಲಿ ಅಷ್ಟು ಕೊರತೆ ಕಾಣ್ತಾ ಇಲ್ಲ. ಯಾಕೆಂದ್ರೆ ಕೊರತೆ ಇದ್ದಾಗ ಸರ್ಕಾರನು ಕೂಡ ಉಚಿತವಾಗಿ ಪಡಿತರವನ್ನ ಕೊಡುತ್ತೆ. ಯಾಕೆಂದ್ರೆ ಉದ್ದೇಶನೇ ಯಾರು ಕೂಡ ದೇಶದಲ್ಲಿ ಒಂದು ಜೀವಿ ಕೂಡ ಹಸ್ಕೊಂಡು ಇರಬಾರ್ದು ಅಂತಕ್ಕಂಥದ್ದು ಸರ್ಕಾರದ ಆದ್ಯತೆ ಆಗಿರೋದ್ರಿಂದ ಹಂಗೆ ಕೊಡುತ್ತೆ. ಈಗ ನೀ ಪೌಷ್ಟಿಕಾಂಶ ಪೌಷ್ಟಿಕಾಂಶ ಅಂತ ಹೇಳ್ತಾ ಇರೋದ್ರಿಂದ ಅನಿಸ್ತದೆ, ಈಗ ಬರೀ ಹೊಟ್ಟೆ ತುಂಬದ ಅಂತ ನೋಡೋಂಗಿಲ್ಲ, ತಿಂದಿರೋದ್ರಲ್ಲಿ ಎಷ್ಟು ನಮಗೆ ಸತ್ವ ಇರ್ತದೆ ಅನ್ನೋದು ಕೂಡ ಮುಖ್ಯ ಆಯ್ತದೆ ಅಲ್ವಾ ಸುಬ್ಬಣ್ಣ. ಹೇಮಣ್ಣ ನಂಗಲ್ಲ, ನೀ ತಿಂದು ಬಿಡ್ತೀಯೇ, ಪೌಷ್ಟಿಕ ಯಾವ್ದಿದೆ ಯಾವ್ದಿಲ್ಲ ಅಂತ ನಿಂಗೆ ಗೊತ್ತಾಯ್ತದೆ. ಮಕ್ಳಿಗೆ ತಿನ್ಸಕ್ ಹೋಗು, ತಿಂದವೋ ತಿನ್ನಕ್ಕಿಲ್ಲ, ಅವಕ್ಕೆ ಹೆಂಗ್ ತಿನ್ನಿಸ್ಬೇಕು, ಇವೆಲ್ಲ ವಿಚಾರಗಳು ಮುಖ್ಯ. ಅವರನ್ನು ಬಿಡೋಂಗಿಲ್ಲ, ಯಾರನ್ನು ಬಿಡೋಂಗಿಲ್ಲ ಅಂದ್ಮೇಲೆ ಮಕ್ಕಳನ್ನು ಬಿಡೋಂಗಿಲ್ಲ. ಈಗ ಕಮಲಕ್ಕಂಗ್ ಚೆನ್ನಾಗಿ ಗೊತ್ತು, ಈಗ ಏನಾಯ್ತದೆ ಅಂದ್ರೆ ಇಷ್ಟೆಲ್ಲ ನಾವು ಆಹಾರದ ಉತ್ಪಾದನೆ ಮಾಡ್ತಾ ಇದೀವಿ, ಎಲ್ಲರೂ ಸಮೃದ್ಧವಾಗಿ ತರ್ತಾ ಇದೀವಿ ಮಾಡ್ತಾ ಇದೀವಿ ಅಂದ್ರು, ಈಗಲೂ ಒಂದು ಅಂಕಿ ಅಂಶದ ಪ್ರಕಾರ ರಾಜಣ್ಣ, ಮಹಿಳೆಯರಲ್ಲಿ 60% ಅಪೌಷ್ಟಿಕತೆಯ ಅಂಶ ಕಂಡು ಬಂದಿದೆ ವಿಶ್ವದ ಮಟ್ಟದಲ್ಲಿ. ಅಂದ್ರೆ ಏನಾಗ್ತದೆ, ಆಹಾರದ ಉತ್ಪಾದನೆ ಆಗ್ತಿರುತ್ತೆ, ಅದಕ್ಕೆ ಒಂದು ಸಂಸ್ಕರಣೆ ಆಗ್ತಿರುತ್ತೆ, ಬಳಕೆ ಮಾಡುವಂತ ಸಂದರ್ಭದಲ್ಲಿ ಅವರು ಇಲ್ಲ, ಆ ವ್ಯವಸ್ಥೆನೇ ಹಂಗಿರ್ಬೋದು, ಇಲ್ಲ ಮಹಿಳೆಯೇ ತನಗಿಷ್ಟು ಸಾಕು ಅನ್ನೋದು ಆಕೆಯ ಮನೋಭಾವನೂ ಇರಬಹುದು, ಅಥವಾ ಆಕೆಗೆ ಉಳಿಯುವಷ್ಟು ಅಲ್ಲಿ ಉತ್ಪಾದನೆ ಇಲ್ಲದೆ ಇರ್ಬೋದು. ಹಾಗಾಗಿ ಇದಕ್ಕೂ ಒಂದು ಸಮತೋಲನ ಮಾಡಬೇಕು. ಮಹಿಳೆ ಯಾವಾಗ ಆರೋಗ್ಯದಲ್ಲಿ ಏರ್ಪೇರಾಗುತ್ತೆ, ಕುಟುಂಬದ ವ್ಯವಸ್ಥೆಯಲ್ಲಿ ಏರ್ಪೇರಾಗುತ್ತೆ, ಗಂಡ ಮಕ್ಕಳು ಅವರ ಒಂದು ಆರೋಗ್ಯದಲ್ಲೂ ಏರ್ಪೇರಾದ್ರೆ ಒಟ್ಟಾರೆ ಅದು ಕುಟುಂಬದ ಆರೋಗ್ಯ ಹೆಚ್ಚು ಕಡಿಮೆ ಆಗುತ್ತೆ. ಕುಟುಂಬದ ಆರೋಗ್ಯ ಯಾವಾಗ ಕೆಡ್ತು ಅಂದ್ರೆ ಅವರ ಉದ್ಯಮಗಳು ಏನೆಲ್ಲ ಇದೆ, ಅವ್ರು ಏನೆಲ್ಲ ಕೆಲಸ ಮಾಡ್ತಾರೆ, ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ರೆ ಕೃಷಿ ಕುಂಠಿತ ಆಗುತ್ತೆ, ಸಮುದಾಯದ ಆರೋಗ್ಯ ಕುಂಠಿತ ಆಗುತ್ತೆ, ಆಗ ಆರೋಗ್ಯದ ಮೇಲಿನ ಖರ್ಚು ಜಾಸ್ತಿ ಆಗುತ್ತೆ. ಆಮೇಲೆ ಪ್ರಮಾಣನೂ ಹೇಳ್ತಾರೆ, ಕೆಲವರು ಹೇಳ್ತಾರೆ ಏ ನಮ್ಮನೇಲಿ ಕರೆದು ನಾನು ಊಟ ಹಾಕ್ಬಿಟ್ಟೆ, ಎಲ್ಲರಿಗೂ ಎಷ್ಟು ಪೌಷ್ಟಿಕಾಂಶವಾದ ಆಹಾರ ಕೊಟ್ಟಿದ್ದೀನಿ ಇವತ್ತು ಅಂದರೆ ಯಾಕೆ ತಿಂದರೆ ನಾಳೆ ತನಕ ಅವನು ಹಸು ಅಂತಾನೆ ಹೇಳಲ್ಲ ಅಂತ, ಹಂಗಾಗಬಾರ್ದು. ಈ ಸುಬ್ಬಣ್ಣ ನಿರಂತರತೆ ಬೇಕು, ಇವತ್ತು ಏನು ತಿಂತಾನೆ ಅದು ನಾಳೆನೂ ಅವನಿಗೆ ಸಿಗಬೇಕು, ನಾಳಿದ್ದು ಸಿಗಬೇಕು, ಆಚೆ ನಾಳಿದ್ದು ಸಿಗಬೇಕು. ಜೊತೆಗೆ ಈ ಮಕ್ಕಳು ಶಿಶು ಮರಣಗಳವಲ್ಲ, ಅದರಲ್ಲಿ 45% ಈ ಅಪೌಷ್ಟಿಕತೆಯಿಂದಾಗೆ ಉಂಟಾಗ್ತದಂತೆ. ಹೌದು, ಮಕ್ಕಳು ವಿಚಾರಕ್ಕಿಂತ ಮುಂಚೆ ಸುಬ್ಬಣ್ಣ ಹೇಳಿದ್ವು ಅಪೌಷ್ಟಿಕತೆ ಅಂತ, ನೀನು ಒಂದು ಮಾತು ಹೇಳಿದೆ ರಾಜಣ್ಣ, ಈ ಮಕ್ಳಿಗೆ ತಿನ್ಸೋದೇ ಕಷ್ಟ ಆಗ್ಬಿಟ್ಟದೆ ಅಂತ. ಇವತ್ತೊಂದು ದಿನಕ್ಕೆ ಏನಾಗ್ಬಿಟೈತೆ, ಈ ಮನೇಲಿರೋ ಹೆಂಗಸ್ರಿಗೂ ತಿನ್ಸೋದು ಕಷ್ಟ ಆಗ್ಬಿಟೈತೆ. ಯಾಕೆ ಅಂದರೆ ನನಗೆ ಬೆಳಗ್ಗೆ ಎದ್ರೆ ನನಗೆ ಮನೆ ಕೆಲಸ ತೊಳಿಬೇಕು, ಗುಳಿಸ್ಬೇಕು, ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು, ಗಂಡನ್ನ ಆಫೀಸಿಗೆ ಕಳಿಸ್ಬೇಕು, ಇಲ್ಲ ಹೊರಗಡೆ ಎಲ್ಲೋ ಕೆಲಸಕ್ಕೆ ಹೋಗಿ ಕಳಿಸ್ಬೇಕು ಅಂದ್ಕೊಂಡು ಆ ಕಡೆ ಈ ಕಡೆ ಓಡಾಡ್ಕೊಂಡು 10 ಗಂಟೆ ಆಗೋಯ್ತದ, ಅಷ್ಟ್ರಲ್ಲಿ ಒಂದಿಷ್ಟು ಕಾಫಿನೋ ಟೀನೋ ಕುಡಿದ್ಬಿಡ್ತಾರಾ, ಸರಿ ನನಗೆ ಹೊಟ್ಟೆ ತುಂಬುತ್ತದೆ ಅಂದ್ಬಿಟ್ಟು ಪುನಃ 12 ಗಂಟೆ ಆಯ್ತದೆ, 1 ಗಂಟೆ ಆಯ್ತದೆ, 1 ಗಂಟೆಯಲ್ಲಿ ನೀನು ನೋಡು ಹಂಗೇನೆ 1 ಗಂಟೆಯಲ್ಲಿ ನಾಷ್ಟ ಮಾಡ್ತಾ ಕುಂತಿರ್ತಾರೆ, ಹಂಗೆ ಒಂದು ಸುಮ್ಮನೆ ಕಣ್ಣು ಆಡಿಸ್ಕೊಂಡು ಬಾ ಊರೊಳಗೆ ಅಂತವ್ರನ್ನೆಲ್ಲ ನಮ್ಮ ಕಮಲಕ್ಕಂತ ಕಳಿಸು ಪಾಠ ಹೇಳಿ ಕಳಿಸ್ತಾರೆ. ಅದೇ ನಮ್ಮ ಅವ್ವನ ನಮ್ಮ ಅಜ್ಜಿನೂ ಆದರೆ ಆತರೆ 7 ಗಂಟೆಗೆ ತಗಬಾಯಿಲಿ, ಅದೇನು ಮೊಸರನ್ನೋ ಏನೋ ತಗಬಾಯಿಲಿ ಅಂತ ಕೂಗಾಕರು 7 ಗಂಟೆ 8 ಗಂಟೆಗೆ. ಈಗ ನಾವೆಷ್ಟೇ ಹೇಳಿದ್ರು ನೀವು ಕೇಳಕ್ಕಿಲ್ಲ ಅಂತ ಗೊತ್ತು. ಈಗ ಅದಕ್ಕೆ ನಾನು ಕಮಲಕ್ಕ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ನಾನು ಮೊನ್ನೆನೇ ಹೇಳಿದ್ದೆ ಕಮಲಕ್ಕ, ಕಮಲಕ್ಕ ಅದೆಲ್ಲ ವಸಿ ಆ ಮೊಬೈಲ್ನಾಗೆ ಐತಲ್ಲ ಮಾತಾಡ್ಸಿದ್ವಲ್ಲ ವಸಿ ಹಂಗೆ ಇಟ್ಟಿರು, ಇವರಿಬ್ಬರು ಬಂದಾಗ ಕೇಳಿಸ್ಲೇಬೇಕು ಅಂತ. ಕಮಲಕ್ಕ ಅಯ್ಯಪ್ಪ ಅವರು ಹೌದು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಲ್ವಾ, ಈಗ ವಸಿ ಹಾಕ್ಬಿಡೋದನ್ನ ಕೇಳಿ ಇವರುವೆ ಇವರಿಬ್ರು ಕೇಳಿಸ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರಗಳು. ವಿಶ್ವ ಆಹಾರ ದಿವಸದ ಸುಸಂದರ್ಭದಲ್ಲಿ ಎಲ್ಲ ಶ್ರೋತೃಗಳಿಗೆ ಶುಭಾಶಯಗಳು. ನಮ್ಗೆ ಆಹಾರ ಸುರಕ್ಷತೆ ಇದ್ರೆ ಬೇರೆ ಎಲ್ಲ ಸುರಕ್ಷತೆನೂ ಇರುತ್ತೆ. ಅದರಿಂದ ಆರೋಗ್ಯ, ಪೌಷ್ಟಿಕತೆ, ಆಯಸ್ಸು ಅಷ್ಟೇ ಅಲ್ಲದೆ ಸಮಾಜದಲ್ಲಿ ಕೂಡ ಸಾಮಾಜಿಕ ಆರೋಗ್ಯ, ಸಾಮಾಜಿಕ

ಮೂರನೇ ಒಂದು ಭಾಗದಷ್ಟು ಎಷ್ಟೊಂದು ಕಡೆ ಆಹಾರ ಬೇರೆ ಬೇರೆ ಸ್ಟೇಜ್ಗಳಲ್ಲಿ ನಷ್ಟ ಆಗ್ತಾ ಇದೆ. ಸೊ ಇವತ್ತು ನಮಗೆ ಬೇಕಾಗಿರೋದು ಆಹಾರ ಉತ್ಪಾದನೆ ಬೇಕು, ಹಾಗೇನೆ ಆಹಾರ ಶೇಖರಣೆ ಚೆನ್ನಾಗಿ ಮಾಡಿ ಎಲ್ಲಾ ಕಡೆ ಹೇಗೆ ವಿತರಣೆ ಮಾಡ್ಬೇಕು ಅಂತ ನೋಡ್ಬೇಕು. ಆಹಾರ ಇಲ್ಲದೆ ಇದ್ರೆ ಏನು ಮಾಡ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ನಾವೆಲ್ಲ ಇವತ್ತಿನ ದಿನ ಯಾರ್ಯಾರು ಆಹಾರ ಉತ್ಪಾದನೆ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ, ಆಹಾರ ವಿತರಣೆಯಲ್ಲಿ ತೊಡಗಿಸಿದ್ದಾರೆ, ಅವರಿಗೆಲ್ಲ ನಮನವನ್ನು ಸಲ್ಲಿಸಬೇಕು. ಮತ್ತೆ ಕೃಷಿ ಎಲ್ಲರ ಕನ್ಸರ್ನ್, ಅಗ್ರಿಕಲ್ಚರ್ ಇಸ್ ಎವ್ರಿಬಡಿಸ್ ಬಿಸ್ನೆಸ್, ಬರೀ ಕೃಷಿ ಮಾಡೋದಷ್ಟೇ ಅಲ್ಲ. ಸೊ ಎಲ್ಲರೂ ಕೈ ಜೋಡಿಸಿ ನಾವು ಆಹಾರ ಉತ್ಪಾದನೆಯಲ್ಲಿ ಮುಂದುವರಿಬೇಕು, ಅಂಡ್ ನಮ್ಮ ಮುಂದೆ ಸವಾಲುಗಳನ್ನ ನಾವು ಮೆಟ್ಟಿ ನಿಲ್ಬೇಕು. ಈ ಒಂದು ಆಶಯದೊಂದಿಗೆ ವಿಶ್ವ ಆಹಾರ ದಿವಸದ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭಾಶಯಗಳು ಮತ್ತು ಅಭಿನಂದನೆಗಳು. ನಮಸ್ಕಾರ. ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿ ಹಿರಿಗೆ ಚೆಂದಾದ ಮುಗುಳು ನಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಫಲ ತುಂಬಿ ತುಳು ಕಲಿ ಆನಂದ ಕಲರವ ನಾಡಿಗೆ ಭೂಮಿಗೆ ಸಂತೋಷ ಹಿರಿ ಹಿರಿಗೆ ಚೆಂದಾದ ಮುಗುಳು ನಗೆ ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಏನನ್ನು ಕೇಳದ ಎಲ್ಲವ ನೀಡುವ ದೇವತೆ ಈ ಧರಣಿ ಸಾವಿರ ಜನ್ಮಗಳಾದರೂ ತೀರದ ತಾಯಿಗೆ ನಾವರುಣಿ ಎಲ್ಲ ಜೀವಕ್ಕೂ ಅನ್ನವ ನೀಯುವ ಸಂತಸದ ಚಿಲುಮೆ ತಾಪವನಿಗೆ ಸಂತೈಸುವುದು ಕಾಣಿಸದ ಒಲುಮೆ ಧ್ಯಾನ ದುಡಿಮೆಯಲ್ಲಿರಲು ಧಾನ್ಯದ ಹೊನಲು ಧನ್ಯ ದುಡಿಯುವ ಜೀವವೆಲ್ಲರೂ ನಾಡಿಗೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಬೇಸಾಯಗಾರ ಮನೆಗೆ ತೋರಣ ಬಂಗಾರದ ಕದಿರು ಬಲಿದಾಳು ಧಾನ್ಯ ಲಕ್ಷ್ಮಿ ಭೂಮಿ ತುಂಬ ರತ್ನಾದ ಪೈರು ನೀಗಿಲು ನೂರು ನೋಗನೂರು ಹುಡ್ಬಿಟ್ಟೆತ್ತು ಐನೂರು ಬ್ರಹ್ಮ ವಿಷ್ಣು ಶಿವರ ಪ್ರಿಯ ಮಡದಿರು ಭೂಮಿಗೆ ಬಂದರು. ನೋಡಪ್ಪ ರಾಜಣ್ಣ, ಈಗ ಅವನ್ ಮಾಡ್ಲಿ ಇವನ್ ಮಾಡ್ಲಿ ಅನ್ಕೊಂಡು ನಾವು ಕಾಯ್ಕೊಂಡಿರೋಂಗಿಲ್ಲ, ಈಗ ಎಲ್ಲರೂ ಸೇರ್ಕೋಬೇಕು. ಆಮೇಲೆ ಒಂದು ಸಮುದಾಯದ ಸಮಸ್ಯೆ ಇನ್ನೊಂದು ಸಮುದಾಯದ ಸಮಸ್ಯೆಗಿಂತ ಭಿನ್ನವಾಗಿರುತ್ತೆ, ಅದು ಆಹಾರದ ಆಗಲಿ ಏನೇ ಆಗಲಿ. ಅಂದರೆ ಒಂದು ಬೆಳೆ ಇಲ್ಲಿ ಬೆಳೆಯಕ್ಕೆ ಆಗಕ್ಕೇ ಇಲ್ಲ. ಅಂಥ ಬೆಳೆ ದೂರದ ಯಾವುದೋ ಒಂದು ದೇಶದಲ್ಲಿ ರಾಜ್ಯದಲ್ಲಿ ತುಂಬ ಚೆನ್ನಾಗಿ ಬೆಳೀತಾ ಇರುತ್ತೆ, ಅದರಲ್ಲಿ ಉತ್ಪಾದನೆನೂ ಜಾಸ್ತಿ ಇರುತ್ತೆ, ಉತ್ಪಾದನಾಕ್ಕೆ ತಗಲುವಂಥ ಖರ್ಚು ಕಡಿಮೆ ಇರ್ತದೆ, ಹಾಗಾಗಿ ಸಮೃದ್ಧವಾಗಿ ಬೆಳೀತಾ ಇರುತ್ತೆ. ಆದ ಬೆಳೆಗಳನ್ನು ನಾವು ಅಲ್ಲಿಂದ ತರಿಸ್ಕೊಳ್ಳೋದು ನಮಗೆ ಆರ್ಥಿಕವಾಗಿ ಅನುಕೂಲ ಅಂತಲೂ ಅನಿಸುತ್ತೆ. ಅಂಥ ಟೈಮಲ್ಲಿ ನಾವು ರಾಜಿ ಮಾಡ್ಕೊಳ್ಳದೆ ಇಲ್ಲ ಇಲ್ಲಿದೇ ಆಗಬೇಕು ಅಂತ ಹಠ ಮಾಡೋಕ್ಕಾಗಕ್ಕಿಲ್ಲ. ಒಟ್ಟಿನಲ್ಲಿ ಎಲ್ಲರಿಗೂ ಆಹಾರ ಸಿಗಬೇಕು ಅಂದರೆ ಈ ರೀತಿಯ ಒಂದು ಹೊಂದಾಣಿಕೆಗಳು ಇರಲೇಬೇಕಾಗುತ್ತೆ. ಈಗ ನಾವು ಗೋಧಿ ತರಿಸ್ಕೊಳಕ್ಕಿಲ್ವ ಸುಬ್ಬಣ್ಣ, ಆಮೇಲೆ ಸೇಬು ನಾವು ಬೆಳೆದಕ್ಕಾಗಲ್ಲ. ಆಮೇಲೆ ಇನ್ನೊಂದು ಹೇಳ್ದ ರಾಜಣ್ಣ, ಮಕ್ಳು ಹಿಂಗೆ ತಿನ್ನಕ್ಕಿಲ್ಲ ಅಂತ. ಅದಕ್ಕೆ ವಿಜ್ಞಾನಿಗಳು ಸಿಕ್ಕಾಬಟ್ಟೆ ಸಂಶೋಧನೆಗಳನ್ನು ಮಾಡಿ ಆ ಒಂದು ವಯಸ್ಸಿಗೆ ಅದಕ್ಕಿರುವಂತಹ ಬುದ್ಧಿಗೆ ಅದಕ್ಕಾಗಿರುವಂತ ಒಂದು ಮಾನಸಿಕ ಒಂದು ಬೆಳವಣಿಗೆಗೆ ಪೂರಕವಾಗಿರುವಂತ ಆಹಾರಗಳು, ಅಂದ್ರೆ ಬೆಳವಣಿಗೆಗೆ ಪೂರಕ ಆಗಿರ್ಬೇಕು, ನಾಲಿಗೆಗೆ ಬೇರೆ ತರ ರುಚಿ ಇರಬೇಕು, ಇಷ್ಟಪಟ್ಟು ತಿನ್ನೋಂಗಿರ್ಬೇಕು, ಇದೆಲ್ಲ ಆದ್ಮೇಲೆ ಎಲ್ರಿಗೂ ಸಿಗೋಂಗಿರ್ಬೇಕು. ಅದು ಮುಖ್ಯ. ನನ್ನ ಹತ್ರ ಕಾಸದೇ ನಾನು ತಗೋತೀನಿ ನಾನು ತಿಂತೀನಿ ಅಂದ್ರೆ ಆಗಕ್ಕಿಲ್ಲ. ಅದಕ್ಕೆ ಏನ್ ಮಾಡಿದ್ದಾರೆ ಆದಿಶೇಷನ್ ಗೌಡ ಅವ್ರು ಹೇಳ್ತಾ ಇದ್ರು, ಈಗೆಲ್ಲ ರೈತ ಉತ್ಪಾದಕರ ಸಂಸ್ಥೆಗಳನ್ನು ಮಾಡಿಕೊಂಡು ನಾವು ಸಾಕಷ್ಟು ಈ ಒಂದು ಪೌಷ್ಟಿಕತೆಯ ಸಮಸ್ಯೆ, ಆಹಾರ ಭದ್ರತೆಯ ಒಂದು ಸಮಸ್ಯೆ ಇದೆ, ಇದಕ್ಕೆ ಪರಿಹಾರ ಮಾಡ್ಕೊಳ್ಬೋದು. ಇದರ ಆಶಯ ಇಷ್ಟೇ, ಕೃಷಿಯ ಖರ್ಚು ಕಡಿಮೆ ಆಗಬೇಕು, ಆಹಾರದ ಗುಣಮಟ್ಟ ಉತ್ತಮವಾಗಿರಬೇಕು, ಅದರ ಬೆಲೆ ಸ್ಥಿರವಾಗಿರಬೇಕು, ಎಲ್ಲರಿಗೂ ಸಿಗೋ ಆಗಿರಬೇಕು, ಆದರೆ ನಾವೇ ಉತ್ಪಾದನೆ ಮಾಡ್ಕೊಳ್ಳೋಣ. ಇಲ್ಲ ಅಂದರೆ ನಮಗಿರುವಂಥ ಹೆಚ್ಚಿನ ಉತ್ಪನ್ನವನ್ನು ಕೊಟ್ಟು ಆ ಉತ್ಪನ್ನವನ್ನು ಪಡ್ಕೊಳ್ಳೋಣ. ಹಾಗಾಗಿ ನಾನು ಈ ಮಹಾತ್ಮ ಗಾಂಧಿ ಟ್ರಸ್ಟ್ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರು ಟಿ ಜಿ ಆದಿಶೇಷನ್ ಗೌಡ ಅವರನ್ನ ಕೇಳಿದೆ, ನಿಮ್ಮ ಒಂದು ವಿಚಾರಗಳು ಏನು ಅಂತ. ಅವರೇ ಮಾತಾಡಿದ್ದಾರೆ, ಕೇಳು ಈಗ. ನಮಸ್ಕಾರ. ಇವತ್ತು ವಿಶ್ವ ಆಹಾರ ದಿನಾಚರಣೆ. ಆಹಾರ ಅಂತಕ್ಕಂಥದ್ದು ಮನುಷ್ಯನಿಗೆ

ಪ್ರೊಡ್ಯೂಸ್ ಮಾಡೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಪ್ರಯತ್ನ ಪಟ್ಟಂತ ಆಹಾರ ಸುರಕ್ಷಿತವಾಗಿ ಸಂಗ್ರಹಣೆ ಮಾಡಬೇಕು. ಸಂಗ್ರಹಣೆ ಮಾಡದಂತ ಆಹಾರವನ್ನ ವಿತರಣೆ ಮಾಡುವಾಗ ಸರ್ಕಾರಗಳು ಅಥವಾ ಈ ಮಧ್ಯವರ್ತಿಗಳ ನಂತರದಲ್ಲಿ ಸರ್ಕಾರಕ್ಕೆ ಹೋದ್ರೆ ಸರ್ಕಾರದಿಂದ ವಿತರಣಾ ವ್ಯವಸ್ಥೆಯನ್ನು ಕೂಡ ನಾವು ಬಲಗೊಳಿಸಬೇಕು. ಶುದ್ಧವಾದಂತ ಆಹಾರ, ಯಾವುದೇ ಕೆಮಿಕಲ್ ಮಿಕ್ಸ್ ಆಗದೆ ಮತ್ತೆ ಅದು ಗ್ರಾಹಕನಿಗೆ ತಲುಪುವಂತ ವ್ಯವಸ್ಥೆಯನ್ನ ನಾವು ನಿರ್ಮಾಣ ಮಾಡಬೇಕು. ಯಾವುದೇ ತರ ಕೆಮಿಕಲ್ ಮಿಕ್ಸ್ ಆಗದೆ ಇರೋ ತರ ಅಥವಾ ಈ ಒಂದು ಭೂತಾಯಿಗೆ ವಿಷ ಉಣಿಸದೇ ಇರೋ ತರ ಆಹಾರವನ್ನ ನಿಮ್ಮ ನೈಸರ್ಗಿಕ ವ್ಯವಸ್ಥೆಯನ್ನು ಉತ್ಪಾದನೆ ಮಾಡೋ ಪ್ರಯತ್ನವನ್ನ ಮಾಡಿ. ಮಧ್ಯವರ್ತಿಗಳು ಕೂಡ ಅದನ್ನು ಸಾಗಾಣಿಕೆ ಹಂತದಲ್ಲಿ ಚೈನ್ ಸಿಸ್ಟಮ್ ಇದೆ, ಅವರು ಕೂಡ ಅದಕ್ಕೆ ಕಲಬೆರಕೆಯನ್ನ ಮಾಡಿದೆ. ಅದ್ರ ಆಹಾರವನ್ನು ಬೇಕಿದ್ರೆ ಕೊಂಚ ಕಡಿಮೆ ತಿನ್ನೋಣ, ಆದ್ರೆ ಕಲಬೆರಕೆ ಆಗಬಾರ್ದು. ಕಲಬೆರಕೆ ಆಗೋದ್ರಿಂದ ಸಂಪೂರ್ಣವಾದಂತ ಆಹಾರದ ಪೌಷ್ಟಿಕಾಂಶದ ಮೇಲೆ ಪರಿಣಾಮ ಬೀರುತ್ತದೆ, ಅದು ಹಾಳಾಗ್ತದೆ. ನಂತರದ ದಿನಗಳಲ್ಲಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಮನುಷ್ಯ ಅನಾರೋಗ್ಯ ಪೀಡಿತನಾಗ್ತಾನೆ. ಮನುಷ್ಯ ಅನಾರೋಗ್ಯ ಪೀಡಿತನಾದ್ರೆ ದೇಶ ಅನಾರೋಗ್ಯ ಪೀಡಿತವಾಗುತ್ತೆ. ದೇಶ ಅನಾರೋಗ್ಯ ಪೀಡಿತವಾದ್ರೆ ವಿಶ್ವದ ಮೇಲೆ ಪರಿಣಾಮ ಬೀರುತ್ತೆ. ಸೊ ಹಾಗಾಗಿ ಇದು ಒಂದಕ್ಕೊಂದು ನಿರಂತರವಾದಂತ ಒಂದು ಚೈನ್ ಸಿಸ್ಟಮ್ ಇದೆ. ಹಾಗಾಗಿ ಈ ಆಹಾರದ ಸರಪಳಿಯನ್ನ ನಾವು ಬ್ರೇಕ್ ಮಾಡದೇ ಇರೋ ತರ ತುಂಬಾ ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ಕಾಪಾಡಬೇಕಾದಂತ ಜವಾಬ್ದಾರಿ ಇಂದಿನ ಜನಾಂಗದ ಮತ್ತು ನಮ್ಮ ಸರ್ಕಾರಗಳ ಮೇಲೆ ಇದೆ ಅಂತ ನಾನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಮಂಗಳ ದಿವಸ ಅಂಗಳ ದವಸ ಧಾನ್ಯದ ಬೆಳಕಾಯ್ತು, ಧಾನ್ಯದ ಲಕ್ಷ್ಮಿಯು ಬರುತ್ತಿಹ ಬಾಗಿಲ ತೋರಣ ಚೆಲುವಾಯ್ತು. ಮೊಗಮೊಗದಿ ಅನ್ನಪೂರ್ಣೆಯು ಭಾಗ್ಯ ತಂದಳು ನಾಡಿಗೆ, ಓ ಭೂಮಿಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಫಲ. ಸಾಕಷ್ಟು ವಿಷಯ ತಿಳ್ಕೊಂಡಂಗಾಯ್ತು. ಹೌದಲ್ವಾ? ಮುಖ್ಯವಾಗಿ ಕಮಲಕ್ಕ, ನಾವ್ ಇವತ್ತೇನ್ ಮಾಡ್ತೀವಿ ಅದು ನಮ್ಮ ಭವಿಷ್ಯವನ್ನ ನಿರ್ಧರಿಸುತ್ತೆ. ಇದನ್ನ ಯಾರು ಮರೆಯೋ ಹಾಗೆ ಇಲ್ಲ. ಒಟ್ಟಿನಲ್ಲಿ ಇಲ್ಲಿ ಯಾವುದೇ ರೀತಿ ನಾವು ನಾವು ಕಾಂಪ್ರಮೈಸ್ ಮಾಡೋಂಗಿಲ್ಲ. ಈಗ ನೀ ಹೇಳದೆ ಕೇಳ್ಬಿಟ್ಟು ಹಂಗೆ ಸುಮ್ನೆ ಇರೋದಲ್ಲ, ಏನಾದ್ರು ಮಾಡ್ಬೇಕು ಅಂತ ನೋಡಪ್ಪ. ನಾನು ಕಮಲಕ್ಕನು ಸೇರ್ಕೊಂಡು ಬೆಳೆದ ಕಾಳಲ್ಲಿ ಸ್ವಲ್ಪ ಭಾಗನ ನಮ್ಮ ಗೌರ್ಮೆಂಟ್ ಸ್ಕೂಲ್ಗೆ ಬಿಸಿ ಊಟಕ್ಕೆ ಕೊಡ್ತೀವಿ. ಕಾಳು ಕಡ್ಡಿ ಹಾಕಿ ಅವರು ರಾಜಣ್ಣ, ಈ ಪೌಷ್ಟಿಕಾಂಶ ಅಂತ ಕೊಡೋದ್ ಇದೆಯಲ್ಲ ಶರೀರಕ್ಕೆ, ಇದು ಹುಟ್ಟಿರೋ ಚಿಕ್ಕ ಮಕ್ಕಳಿಂದ ಕೊಡ್ಬೇಕು ಒಪ್ಕೋತೀನಿ. ಆದ್ರೆ ಇದು ನಿಜವಾಗಿ ಶುರುವಾಗಂಥದ್ದು ಒಂದು ಪೌಷ್ಟಿಕಾಂಶವನ್ನ ಒಂದು ಜೀವಿಗೆ ಒದಗಿಸುವಂಥದ್ದು. ಈ ಜೀವಿಯ ಜನನಕ್ಕೆ ಯಾರು ಕಾರಣ ಆಗ್ತಾರಲ್ಲ, ಮಹಿಳೆ. ಆ ಮಹಿಳೆ ಯಾವಾಗ ನೋಡಿ ನಮ್ಮ ಹಿಂದೆ ಎಲ್ಲ ಮಕ್ಕಳು ಏನಾದ್ರು ಮೈ ನೇರಿದಾಗ ಎಲ್ಲ ಒಳ್ಳೆ ರೀತಿಯಾದ ಕಾಳು ಕಡ್ಡಿ ಪೌಷ್ಟಿಕಾಂಶ ಎಲ್ಲಾನು ಮಾಡಿ ಆ ಮಕ್ಕಳಿಗೆ ಒಳ್ಳೆ ಆರೈಕೆ ಮಾಡೋರು. ಇದ್ರ ಉದ್ದೇಶ ಅವಳಿಗೆ ಬೇಕಾದಂತ ಶರೀರಕ್ಕೆ ಬೇಕಾದಂಥದ್ದು, ಮತ್ತೆ ಆಕೆ ಭೂಮಿ ತಾಯಿ ಇದ್ದಂಗೆ ಒಬ್ಳು ಮಹಿಳೆ ಅಂದಾಗ ಆಕೆಗೆ ಮಕ್ಕಳು ಮರಿ ಆಗ್ತವೆ ಅಂತ ಗೊತ್ತಿರುತ್ತೆ. ಆ ಮಕ್ಕಳಿಗೆ ಶಕ್ತಿ ಬೇಕಲ್ಲ, ಮತ್ತೆ ಆ ಮಕ್ಕಳಿಗೂ ಆ ಯಾವ್ದಾದ್ರು ಮಹಿಳೆ ಮದುವೆ ಆದ ನಂತರ ಒಂದು ಗರ್ಭವತಿ ಆದಾಗ ಆ ಗರ್ಭವತಿ ಆದ ದಿನದಿಂದನೂ ಕೂಡ ನಾವು ಆ ಮಗುಗೆ ಹೇಗೆ ನಾವು ಪೌಷ್ಟಿಕಾಂಶವನ್ನು ಒದಗಿಸ್ತೀವೋ ಅದು ಜನನ ನಂತರ ಎಷ್ಟು ಒದಗಿಸ್ತೀವೋ ಅದು 50% ನಾವು ಗರ್ಭದಲ್ಲೇ ಒದಗಿಸ್ತಕ್ಕಂಥ ಪೌಷ್ಟಿಕಾಂಶ ಸಹಾಯ ಮಾಡುತ್ತಂತೆ ಆ ಒಂದು ರೋಗ ನಿರೋಧಕ ಶಕ್ತಿ. ಜೊತೆಗೆ ಈ ಕಮಲಕ್ಕೋ ಈಗ ಏನಾಗ್ಬಿಟ್ಟದೆ ಅಂದರೆ ಈ ಮಕ್ಕಳಿಗೆ ಹಾಲು ಕುಡಿಸ್ತಾರಲ್ಲ ತಾಯಂದ್ರು, ಅದನ್ನ ಡಾಕ್ಟರ್ ಹೇಳೋದೇನು 2 ವರ್ಷದ ತನಕನೂ ಕುಡಿಸ್ಬೇಕು, ಅದು ಉತ್ತಮ. ಅದು 2 ವರ್ಷದ ನಂತರನೂ ಅಗತ್ಯ ಇರೋರು ಕುಡಿಸಿ, 2 ವರ್ಷದ ತನಕ ಕಂಡೀಷನ್ ಆಗಿ ಕುಡಿಸ್ಲೇಬೇಕು ನೀವು ಅಂತ. ಎಷ್ಟು 6 ತಿಂಗಳಿಗೆ ಬಿಡಿಸ್ಬಿಡ್ತಾವ ಕಣಪ್ಪ, ಮಕ್ಳು ಎಲ್ಲ ದುಡಿಯಕ್ ಹೋಯ್ತಾರ ಕಣ, ಮೊದ್ಲೆಲ್ಲ ಮನೇಲೇ ಇರೋ ಹಂಗಿಲ್ಲ ಕಣವ್, ಈಗ ದುಡಿಯಕ್ ಹೋದ್ರು ಹಾಲು ಕುಡಿಸ್ಬಿಟ್ಟು ಬರಕ್ಕೆ ಅವಕಾಶ ಉಂಟು. ಈ ಊರಿಂದ ಇನ್ನೊಂದ್ ಊರಿಗೆ ಕೆಲ್ಸಕ್ ಹೋಗ್ತಾರೆ ಅಂತ ಇಟ್ಕೋ, ಅವ್ರ ಏನ್ ಮಾಡ್ಬೇಕು? ಈ ನೀನ್ ಹೇಳದಿಲ್ಲ, ಈಗ ಈ ನಮ್ಮೂರ್ತ ಒಂದೀಗ ಫ್ಯಾಕ್ಟ್ರಿ ಆಗದೆ, ಆ ಫ್ಯಾಕ್ಟ್ರಿಲಿ ಏನ್ ಮಾಡೋರು ಗೊತ್ತಾ, ಈಗ ಅಲ್ಲೊಂದು ಆರೈಕೆ ಕೇಂದ್ರ ಅಂತ ಮಾಡೋರೆ, ಅದೊಂದೇ ಅಲ್ಲ ಕನ್ನಡ, ಬಸ್ ಸ್ಟ್ಯಾಂಡ್ ಅದು ಮಾಡೋರೆ ಕನ್ನಡ ರಜೆಗಳು. ಯಮಣ್ಣ ಬಸ್ ಸ್ಟ್ಯಾಂಡ್ ಬೇರೆ, ಅದು ನೀವು ಪ್ರಯಾಣ ಮಾಡುವಾಗ ಈ ಕೆಲ್ಸಕ್ಕೆ ಹೋಗ್ಬೇಕಾದ ಅನಿವಾರ್ಯತೆ ಇರುತ್ತಲ್ಲ, ಅವ್ರು ಏನ್ ಮಾಡೋದು? ಜೊತೆಲ್ಲೇ ಮಕ್ಕಳನ್ನು, ಈಗ ಮಕ್ಕಳು ನೋಡ್ಕೊಳ್ಳೋಕು ಯಾರು ಇರಲ್ಲ ಮನೇಲಿ ಅಂತ, ಅವ್ರು ಏನ್ ಮಾಡೋದು? ಮಕ್ಕಳನ್ನು ಜೊತೆಗೆ ಕರ್ಕೊಂಡು ಹೋದ್ರೆ ಅಲ್ಲಿ ನೋಡ್ಕೊಳ್ಳೋಕೆ ಒಬ್ಬರು ಆಯನ್ ಗುರುತು ಮಾಡಿ ಆರೈಕೆ ಕೇಂದ್ರ ಅಂತ ಒಂದು ಕೊಠಡಿ ಮಾಡೋರೆ, ಮಕ್ಕಳನ್ನೆಲ್ಲ ಅಲ್ಲಿ ಇಡಿಸ್ಬಿಟ್ಟು ಆಟ ಆಡಿಸ್ತಿರ್ತಾಳೆ ಆಯಾ. ಅಲ್ಲಿ ಏನ್ ಮಾಡವ್ರೆ, ಯಾವ ಯಾವ ಟೈಮ್ಗೆ ಅದು ಮಗುಗೆ ಹಾಲು ಕುಡಿಸ್ಬೇಕು, ತಾಯಿ ಹೋಗಿ ಕುಡಿಸ್ಬಿಟ್ಟು ಬರ್ಬೇಕು. ಆಮೇಲೆ ರಾಜಣ್ಣ, ನೀನು ಹೇಳ್ದೆ ಬರೀ ಮನಸ್ಸರ್ ವಿಷಯ ಅಷ್ಟೇ ಅಲ್ಲ, ಈಗ ಹಾಲು ನಮಗೆ ಒಳ್ಳೆ ಆಹಾರ, ಹಾಲು ಹೆಂಗಪ್ಪ ಬರ್ತದೆ ಹಸು ಎಮ್ಮೆ ಇವುಗಳನ್ನು ನಾವು ಅವುಗಳ ಬೇಕಾದ ಆಹಾರನ ಮಾಡ್ಕೊಳ್ಬೇಕು ನಾವು, ಅವುಗಳ ಪೋಷಣೆಯನ್ನು ಮುಖ್ಯ. ಆಮೇಲೆ ಇವನು ಕೋಳಿ ಕಂಡ್ರೆ ಆಸೆ ಪಡ್ತಾನಲ್ಲ, ಆ ಕೋಳಿಗೆ ಬೇಕಾದ ಅದಕ್ಕೆ ಆರೋಗ್ಯ ಬೇಕಾದ್ದು ನಾವು ಮಾಡ್ಬೇಕು, ಕುರಿಗೆ ಬೇಕಾದ್ದು ನಾವು ಮಾಡ್ಬೇಕು, ಅವುಗಳ ಬೇಕಾದ ಆಹಾರ ಪೂರೈಕೆಗೂ ವ್ಯವಸ್ಥೆ ಮಾಡ್ಕೋಬೇಕು. ಬರೀ ಏನು ಭತ್ತ ಬೆಳೆದ್ಬಿಡ್ತೀವಿ ಅಂತೆಲ್ಲ, ಅದಕ್ಕೆ ಕೆಲವರು ಬುದ್ಧಿವಂತರು ರೈತರು ಈ ತಳಿಗಳು ಆಯ್ಕೆ ಮಾಡುವಾಗ ಕೆಲವು ದೇಸಿ ತಳಿಗಳು ಹಂಗೆ ಇದ್ವು, ಭತ್ತ ನಮಗಾಗಬೇಕು, ಹುಲ್ಲು ದನಕ್ಕಾಗಬೇಕು, ಹಸಿ ಉದ್ದ ಇದ್ರೆ ಆಗುತ್ತೆ ಬಿಡಿ, ಹಸಿ ಜಾಸ್ತಿ ಮೇವಾಯ್ತದೆ ನಮ್ಮ ರಾಸುಗಳಿಗೆ ಏನಾರು ಅಂದ್ರೆ. ತೀರಕ್ಕ ಗಿಡ್ಡ ತಳಿಗಳು ಅಂದ್ರೆ ಏಮಣ್ಣ, ಅವ್ರಿಗೆ ಆಸಕ್ತಿ ಇಲ್ಲ, ಅವ್ರಿಗೆ ಮೇವು ಬೇಕು ಹಸಿ. ಆತರ ಆರೋಗ್ಯ ಎಲ್ಲರಿಗೂ ಸಿಗಬೇಕಾದ್ರೆ ಪೌಷ್ಟಿಕಾಂಶ ಇರುವಂತ ಆಹಾರಗಳು ಬೇಕು. ಆ ರೀತಿಯ ಒಂದು ಆಹಾರವನ್ನ ಎಲ್ಲರಿಗೂ ನಿಯಮಿತವಾಗಿ ಸರಿಯಾದ ಪ್ರಮಾಣದಲ್ಲಿ ಒದಗಿಸುವಂಥದ್ದು ಈ ವರ್ಷದ ಈ ವಿಶ್ವ ಆಹಾರ ದಿನದ ಒಂದು ಉದ್ದೇಶ. ಈ ವರ್ಷನ ನಾವು ಆಧಾರವಾಗಿ ಇಟ್ಕೊಂಡು ಇನ್ನು ಜೀವನ ಪರ್ಯಂತ ಇದನ್ನ ಪಾಲಿಸ್ಕೊಂಡು ಹೋಗ್ಬೇಕು. ಅದೇ ಅಲ್ವಣ್ಣ, ಒಂದೊಂದು ವರ್ಷಕ್ಕೂ ಒಂದೊಂದು. ಅಂದ್ರೆ ಏಮಣ್ಣ, ಅವ್ರು ಏನೀಗ ಘೋಷವಾಕ್ಯ ಕೊಡ್ತಾರಲ್ಲ ಪ್ರತಿ ವರ್ಷಕ್ಕೂ, ಅದ್ ಏನ್ ಮಾಡ್ತಾರೆ ಪ್ರತಿ ವರ್ಷಕ್ಕೂ, ಆ ವರ್ಷದ ಜಾಗೃತಿ, ಆ ವರ್ಷದಲ್ಲಿ ಏನಿರುತ್ತೆ ಈಗ ಈಗ ಈ ಸರ್ತಿ ಕೊರೋನಾ ಬಂದ್ಬಿಟ್ಟಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಅದರಿಂದ ಎಷ್ಟು ಆಹಾರದ ಅಭದ್ರತೆ ಕಾಡ್ತು ಇದನ್ನೆಲ್ಲ ಸೇರಿಸ್ಕೊಂಡು ಕೊಟ್ಟವ್ರೆ. ಹಂಗೆ ಪ್ರತಿ ವರ್ಷಕ್ಕೆ ಆ ವರ್ಷದಲ್ಲಿ ಏನು ಕಾಡಿರುತ್ತೆ ಅದನ್ನ ನೋಡಿಕೊಂಡು ಜಾಗೃತಿ ಅದನ್ನು ಸರಿ ಮಾಡೋ ಥರ ಜಾಗೃತಿ ಮೂಡಿಸೋಕ್ಕೆ ಘೋಷವಾಕ್ಯ ಮಾಡಿ. ಅಂದರೆ ಇಲ್ಲಿ ಎಲ್ಲವೂ ಬರುತ್ತೆ, ಒಂದು ಉತ್ಪಾದನೆ, ನಿಮ್ಮ ಸಂಗ್ರಹಣೆಯೂ ಬರುತ್ತೆ. ಈಗ ನಮಗೆ ಅನವಶ್ಯಕವಾಗಿ ತಂದು ದಾಸ್ತಾನು ಮಾಡ್ಕೊಳ್ಳೋದು ಅದು ಇರೋ ಕಡೆನೆ ಕೆಟ್ಟೋಗೋದು, ಆ ಥರನೂ ಆಗಬಾರ್ದು. ನಮ್ಮ ಅಗತ್ಯಕ್ಕೆ ತಕ್ಕಷ್ಟು ನಾವು ತಂದು ಅದನ್ನು ಶೇಖರಣೆ ಮಾಡಿ ಬಳಕೆ ಮಾಡಬೇಕು. ಆಹಾರದ ಗುಣಮಟ್ಟ ಕಾಪಾಡಬೇಕಾದ್ರೆ ಪ್ರತಿಯೊಬ್ಬರದ್ದು ಒಂದಲ್ಲ ಒಂದು ಪಾತ್ರ ಇದ್ದೇ ಇದೆ. ಆಯಿತಾ, ಈಗ ಇವತ್ತಿನ ನಾವು ಏನು ವಿಚಾರವನ್ನು ಮಾತಾಡಿದ್ದೀವಿ, ನಾವುಗಳು ಇದನ್ನ ಅನುಷ್ಠಾನಕ್ಕೆ ತರೋಣ ಎಲ್ಲರಿಗೂ ತಂದ್ಬಿಟ್ಟಿವೆ ಕಣಪ್ಪ. ಸಹಾಯ ಮಾಡ್ತಾರೆ ಈಗ ನಾನು ಏಮಣ್ಣನು ತತ್ತೀವಿ ತರ್ತೀವಿ. ನನಗೆ ಸುಬ್ಬಣ್ಣ ಹೇಳಿದಾಗ ಆಹಾರಕ್ಕೆ ಪ್ರಾಮುಖ್ಯತೆ ಅಂತಾರಲ್ಲ, ಈಗ ಆಹಾರಕ್ಕೆ ಪ್ರಾಮುಖ್ಯತೆಯನ್ನ ನಮ್ಗೆ ಇವತ್ತಿಗೂ ಕೂಡ ನಮ್ಮ ಊರುಗಳಲ್ಲಿ ಹಿರಿಯರು ನೋಡಿದ್ರೆ ಅವರು ತಟ್ಟೆ ಒಳಗಡೆ ಏನಾದ್ರು ಒಂದು ಅಗಳು ಆಚೀಚೆ ಬಿದ್ದರೂ ಕೂಡ ಅದು ಎತ್ತ ಹಾಕೊಂಡು ಊಟ ಮಾಡೋರು. ಯಾಕೆ ಅಂದರೆ ಒಂದು ಅಗಳಿಗೂ ಕೂಡ ಅಷ್ಟು ಬೆಲೆ ಇದೆ ಅಂತ. ಆದರೆ ಇವತ್ತಿನ ಮಕ್ಕಳಿಗೆ ಅದು ಇಲ್ಲ, ಆಹಾರನ ಎಲ್ಲೆಲ್ಲಿ ಬೇಕು ಅದು ಪೋಲ್ ಮಾಡ್ತಾರೆ, ಇನ್ನು ಮದುವೆ ಮನೆಗೆ ಹೋಗು ಫಂಕ್ಷನ್ಗೆ ಹೋಗು ತಿನ್ನೋದಕ್ಕಿಂತ ಹೆಚ್ಚಾಗಿ ಅದನ್ನು ವ್ಯರ್ಥ ಮಾಡಿರೋದೇ ಜಾಸ್ತಿ. ಅದರಿಂದಾಗಿ ಎಷ್ಟು ಬೇಕೋ ಅಷ್ಟನ್ನು ನಾವು ತಗೋಬೇಕು, ತಗೊಂಡಾಗ ಏನಾಗುತ್ತೆ ಅದು ತಯಾರು ಮಾಡೋದು ಕಡಿಮೆ ಆಗುತ್ತೆ, ಹಾಗಾಗಿ ಬೇರೆಯವ್ರಿಗಾರು ಸಿಗುತ್ತೆ ಅದು. ಅದು ನಿಜ, ಹೌದು. ಈ ಒಂದು ವಿಚಾರಗಳು ನಾವು ನಮ್ಮ ಜೀವನದಲ್ಲಿ ಅಳವಡಿಸೋಣ. ಮತ್ತೊಮ್ಮೆ ನಮ್ಮ ಎಲ್ಲ ರೈತ ಬಾಂಧವರಿಗೂ ವಿಶ್ವ ಆಹಾರ ದಿನದ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಮಾತುಕತೆಯನ್ನು ಕಮಲಕ್ಕ ಒಂದು ಬಿಸಿ ಬಿಸಿಯಾಗಿ ಕಾಫಿ ಕೊಟ್ರೆ ಕುಡ್ಕೊಂಡು ಮುಗಿಸೋಣ ಅಂತ ಸಿರಿಧಾನ್ಯ ದೋಸೆ ಪೌಷ್ಟಿಕಾಂಶ ಅಂದ್ಮೇಲೆ ಅದೊಂದು ಜ್ಞಾನ ಬಂತು ನನಗೆ. ಮೂರ್ ದಿನ ಇಲ್ಲೇ ಕೂತಿರ್ತದೆ ಕಮಲಕ್ಕ ನಟ್ಟಿಬಿಟ್ಟು ಅಳ್ಳಾಡಕ್ಕಿಲ್ಲ ನೀನು. ಇದು ಒಂದ್ ಉಂಡೆ ತಿಂದ್ರೆ ಹೊಟ್ಟೆ ತುಂಬದಂಗೆ ನೋಡ್ಕೊ. ಈಗ ಕಮಲಕ್ಕ ಯಾರನ್ನು ಹಿಂದೆ ಬಿಡೋಂಗಿಲ್ಲ, ಘೋಷವಾಕ್ಯ ಹಂಗದೆ, ಚಂದ್ರನಂಗೂ ಅವಸಿ ಅವನ ಪಾಲಿನ ಎತ್ತಿಟ್ಬಿಟ್ಟು ನಮಗೂ ತಂದ್ಬಿಡುವ. ಹಳ್ಳಿ ಹಾಡು ತಂದ ಹಳ್ಳಿ ಪಾಡು ತರನ ನಮ್ ಭೂಮ್ ತಾಯಿ ನಮ್ ಭೂಮ್ ತಾಯಿ ಪ್ಯಾಡ ಅಂಬುತ್ತಾಳೆ ಭೇದ ಭವನ. ವಿಶ್ವ ಆಹಾರ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರಸ್ತುತಿ ಎಸ್ ಸುಬ್ರಹ್ಮಣ್ಯ ಹಾಗೂ ಆರ್ ಲೋಕೇಶ್ವರಿ. ಸಹಧ್ವನಿಯಾದವರು ಎಸ್ಸಿ ಹೇಮಕುಮಾರ್ ಮತ್ತು ಎಸ್ ಲಕ್ಷ್ಮೀನಾರಾಯಣ. ಆತ್ಮನಿರ್ಭರ್ ಕಿಸಾನ್ ಭಾರತ್ ಕಿಶಾನ್ ಉತ್ಪಾದನ್ ಮೇ ಆತ್ಮನಿರ್ಭರ್ ಹೋನೆ ಕೆ ಸಾಥ್ ಸಾಥ್ ಫಸಲ್ ಕಿ ಕಟಾಯಿ ಕೆ ಉಪರಾಂತ್ ಉಪಜ್ ಕಿ ಹಾನಿ ಕೋ ರೋಕ್ನೆ ಗ್ರಾಮೀಣ ಕ್ಷೇತ್ರೋ ಮೇ ರೋಜ್ಗಾರ್ ಸೃಜನ್ ಕರ್ನೆ और बीच से बाजार तक के विजन को मजबूती देने के उद्देश्य से एक वर्ष पूर्व माननीय प्रधानमंत्री श्री नरेंद्र मोदी जी ने एक महत्वाकांक्षी केंद्रीय योजना एग्रीकल्चर इंफ्रास्ट्रक्चर फंड की शुरुआत की. इस आधुनिक इंफ्रास्ट्रक्चर से कृषि आधारित उद्योग लगाने में